ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ಮಳೆಯಾಗುವ ಸಾಧ್ಯತೆಗಳು 10%, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 25% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳಿದಾವೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕೆಲವು ಕಡೆ ಕಾಣಿಸಿಕೊಳ್ಳಬಹುದು. ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಮೋಡ ಮತ್ತು ಬಿಸಿಲುಗಳ ಕಣ್ಣಾಮುಚ್ಚಾಲೆಯನ್ನು ನಾವು ನೋಡಬಹುದು. ಈ ವಿಚಾರ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ತಜ್ಞವಾಣಿ. ಇದರಲ್ಲಿ ಬಿತ್ತನೆ ಹಾಗೂ ನಾಟಿ ಮಾಡುವ ಯಂತ್ರೋಪಕರಣಗಳ ಕುರಿತು ಡಾಕ್ಟರ್ ಕೆವಿ ಪ್ರಕಾಶ್ ಅವರೊಡನೆ ಸಂದರ್ಶನ ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ತಮಗೆಲ್ಲ ಸ್ವಾಗತ. ಬಿತ್ತನೆ ಮತ್ತು ನಾಟಿ ಮಾಡುವ ಯಂತ್ರೋಪಕರಣಗಳ ಬಗ್ಗೆ ನಾವು ಇವತ್ತ ಡಾಕ್ಟರ್ ಕೆವಿ ಪ್ರಕಾಶ್ ಅವರು ಹೇಳುವುದನ್ನ ನಾವೀಗ ಕೇಳೋಣ. ಅವರನ್ನ ಮಾತಾಡಿಸ್ತಾ ಇದ್ದಾರೆ ವೀಣಾ ಕುಲಕರ್ಣಿ ಹಾಗೂ ಕುಮಾರ್ ಅಗಡಿಯವರು. ಸರ್, ಇತ್ತೀಚಿನ ದಿನದೊಳಗ ರೈತರು ಸುಧಾರಿತ ಕೃಷಿ ಯಂತ್ರೋಪಕರಣಗಳನ್ನ ಹೊಲ ಗದ್ದೆಗಳೊಳಗ ಬಳಸೋದು ಅನಿವಾರ್ಯವಾಗಿದ್ರಿ. ಬೀಜ ಬಿತ್ತನೆಯ ಸಮಯದೊಳಗ ರೈತರು ಸುಧಾರಿತ ಉಪಕರಣಗಳನ್ನ ಬಳಸಬೇಕಂತೀರಿ, ನೀವು ಬಳಸಬೇಕಾದ್ರೂ ಯಾವ ಉಪಕರಣಗಳನ್ನ ಬಳಸಬೇಕು ಸ್ವಲ್ಪ ಮಾಹಿತಿ ಕೊಡ್ತೀರ? ಒಳ್ಳೆಯದು. ಸಾಮಾನ್ಯವಾಗಿ ಈ ಕೃಷಿ ಚಟುವಟಿಕೆಗಳಲ್ಲಿ ಬೀಜ ಬಿತ್ತನೆ ಮಾಡತಕ್ಕಂತ ಒಂದು ಕೆಲಸ ಬಹಳ ಮುಖ್ಯವಾದದ್ದು. ಯಾಕಂತಂದ್ರ ಈ ರೈತರು ಹೆಚ್ಚಿನ ಒಂದು ಇಳುವರಿ ಪಡಿಬೇಕಾದ್ರೆ ಈ ಒಂದು ತಮ್ಮ ಕೃಷಿ ಭೂಮಿಯಲ್ಲಿ ಈ ಮಣ್ಣಿನ ಆರ್ದ್ರತೆ, ಏನು ನಾವು ಸಾಯಿಲ್ ಮಾಯಿಶ್ಚರ್ ಕಂಟೆಂಟ್ ಅಂತ ಹೇಳ್ತೀವಿ, ಅದು ಬಹಳ ಮುಖ್ಯ. ಯಾಕಂತಂದ್ರೆ ಈ ಬೀಜ ಬಿತ್ತಕ್ಕಂತ ಒಂದು ಸಮಯದಲ್ಲಿ ಈ ಒಂದು ಬಿತ್ತನೆ ಅವಧಿಗಳು ತುಂಬಾ ಕಡಿಮೆ ಇರ್ತಾವೆ. ಆ ಒಂದು ಕಡಿಮೆ ಸಮಯದಲ್ಲಿ ನಾವು ಬೀಜ ಬಿತ್ತನೆ ಮಾಡತಕ್ಕಂತ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಆದ್ರೆ ಇತ್ತೀಚೆಗೆ ಈ ಕೃಷಿ ಕಾರ್ಮಿಕರು ನಮಗೆ ಈ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡತಕ್ಕಂತ ಒಂದು ರೀತಿಯಲ್ಲಿ ಆ ಒಂದು ಅನುಭವದ ಕೊರತೆ ಕೂಡ ಕಂಡುಬರ್ತಾ ಇದೆ. ಯಾಕಂತಂದ್ರೆ ಈ ಒಂದು ಕೂಲಿ ಆಲುಗಳ ಸಮಸ್ಯೆ ನಮಗೆ ಹಳ್ಳಿಗಳಲ್ಲಿ ಹೆಚ್ಚಾಗಿರೋದ್ರಿಂದ ಈ ಬಿತ್ತನೆಯ ಸುಧಾರಿತ ಕೂರಿಗಳನ್ನ ಅಥವಾ ಟ್ರಾಕ್ಟರ್ ಚಾಲಿತ ಉಪಕರಣಗಳನ್ನ ನಾವು ಬಳಸಬೇಕಾಗಿರೋದು ಒಂದು ಅನಿವಾರ್ಯತೆ ಕೂಡ ಕಂಡುಬಂದಿದೆ. ಸಾಮಾನ್ಯವಾಗಿ ಈ ನಮ್ಮ ರೈತರು ಹಳ್ಳಿಗಳಲ್ಲಿ ಎತ್ತಿನ ಕೂರಿಗೆ, ಟ್ರಾಕ್ಟರ್ ಕೂರಿಗೆ ಇವುಗಳನ್ನ ಬಳಸಿ ತಮ್ಮ ಒಂದು ಬಿತ್ತನೆ ಕಾರ್ಯವನ್ನು ಮುಗಿಸ್ತಾ ಇದ್ದಾರೆ. ಹೆಚ್ಚಾಗಿ ರೈತರು ಈ ಮೂರು ತಾಳಿನ ಇರತಕ್ಕಂತ ಒಂದು ಕೂರಿಗೆಯನ್ನ, ಎತ್ತುಗಳ ಚಾಲಿತ ಕೂರಿಗೆ ಏನಿದೆ ಅದು ಸಾಮಾನ್ಯವಾಗಿ ಹೆಚ್ಚಾಗಿ ರೈತರು ಬಳಸ್ತಾ ಇದ್ದಾರೆ. ಸರ್, ಮತ್ತೆ ನಮ್ಮ ರೈತರು ಬೀಜ ಬಿತ್ತನೆ ಕೆಲಸಕ್ಕೆ ಎತ್ತಿನ ಕೂರಿಗೆಗಳನ್ನ ಹೆಚ್ಚಾಗಿ ಉಪಯೋಗಿಸ್ತಾರ? ಹೊಲದ ಗಾತ್ರ ಅಳತೆ ಹೆಚ್ಚಾಗಿದ್ರೆ ರೈತರು ಟ್ರಾಕ್ಟರ್ ಚಾಲಿತ ಕೂರಿಗೆನ ಬಳಸ್ತಾರ? ಇವುಗಳ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡ್ತೀರಾ ನೀವು? ಈ ಬಿತ್ತನೆ ಸಮಯದಲ್ಲಿ ಆಗ್ಲೇ ನಾ ಹೇಳ್ದಂಗೆ ಮಣ್ಣಿನಲ್ಲಿ ಇರತಕ್ಕಂತ ಒಂದು ತೇವಾಂಶ ಬಹಳ ಮುಖ್ಯ. ಈ ಒಂದು ಸಂದರ್ಭದಲ್ಲಿ ನಾವು ಬಿತ್ತನೆ ಮಾಡಬೇಕಂತ ಅಂತಂದ್ರೆ ನಾವು ಒಳ್ಳೆ ರೀತಿಯ ಒಂದು ಬೀಜಗಳನ್ನ ಬಳಸಬೇಕಾಗ್ತದೆ. ಅದೇ ರೀತಿ ಸಣ್ಣ ರೈತರು ಈ ಸುಧಾರಿತ ಎತ್ತಿನ ಕೂರಿಗೆಗಳನ್ನು ಬಳಸಬೇಕಾಗ್ತದೆ. ಈ ಒಂದು ಸುಧಾರಿತ ಕೂರಿಗೆಗಳಲ್ಲಿ ಸಾಮಾನ್ಯವಾಗಿ 3-4 ಸಾಲಿನ ತಾಳಗಳು ಇರ್ತವೆ. ತಾಳ ಅಂತಂದ್ರೆ ಒಂದು ಸಾಲಿನಲ್ಲಿ ಕೆಲಸ ಮಾಡತಕ್ಕಂತ ಒಂದು ಲೈನ್ ಏನು ಪಡಿತೀವಿ ನಾವು ಹೊಲದಲ್ಲಿ, ಅದಕ್ಕೆ ಒಂದು ತಾಳ ಅಂತ ಹೇಳ್ತೀವಿ. ಆ ಒಂದು 3-4 ಸಾಲಿನ ತಾಳ ಇರತಕ್ಕಂತ ಒಂದು ಕೂರಿಗೆಯನ್ನ ರೈತರು ಉಪಯೋಗ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಎತ್ತಿನ ಕೂರಿಗೆಯನ್ನು ಬಳಸಿದಾಗ ಪ್ರತಿದಿನ 1-2 ಹೆಕ್ಟೇರ್ ಅಂದ್ರೆ ಸುಮಾರಾಗಿ 2.5 ಎಕರೆವರೆಗೆ ಮಾತ್ರ ಬಿತ್ತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಕೆಲಸ ಒಂದು ಮಾಡತಕ್ಕಂತ ಒಂದು ಸಂದರ್ಭದಲ್ಲಿ 3-4 ಕೃಷಿ ಕಾರ್ಮಿಕರು ನಮಗೆ ಅವಶ್ಯಕತೆ ಇದೆ. ಅದೇ ರೀತಿ ಟ್ರಾಕ್ಟರ್ ಚಾಲಿತ ಒಂದು ಕೂರಿಗೆನ ನಾವು ಬಳಸಿದಾಗ ಸುಮಾರಾಗಿ 2-4 ಹೆಕ್ಟೇರ್ ವರೆಗೆ ನಮ್ಮ ಬಿತ್ತನೆ ಕಾರ್ಯ ಸುಲಭವಾಗಿ ನಡೀತದೆ. ಈ ಒಂದು ಸಂದರ್ಭದಲ್ಲಿ 6-8 ಕೂಲಿ ಆಳುಗಳನ್ನ ನಾವು ಬಳಸ್ತಾ ಇದೀವಿ. ಈ ಕೂಲಿ ಆಳುಗಳ ಒಂದು ಹೆಚ್ಚಿನ ಬಳಕೆ ಒಂದು ಸ್ಥಳೀಯವಾಗಿರತಕ್ಕಂತಹ ಒಂದು ಕೂರಿಗೆಯಲ್ಲಿ ಕಂಡು ಬರ್ತದೆ. ಅದನ್ನ ನಾವು ಕಡಿಮೆ ಮಾಡಲಿಕ್ಕೆ ಈ ಸುಧಾರಿತ ಕೂರಿಗಳನ್ನ ಬಳಸಬೇಕಾಗಿದೆ. ಸರ್, ಸುಧಾರಿತ ಎತ್ತಿನ ಕೂರಿಗೆ ಅಥವಾ ಟ್ರಾಕ್ಟರ್ ಚಾಲಿತ ಕೂರಿಗೆಯಲ್ಲಿ ಬೀಜ ಬಿತ್ತುವ ಜೊತೆಗೆ ಗೊಬ್ಬರ ಬಿತ್ತಲಿಕ್ಕೆ ಸಾಧ್ಯವಿದೆನಾ? ಹಾಗೇನೆ ಬೀಜದ ಪ್ರಮಾಣ ಮತ್ತು ಗೊಬ್ಬರ ಪ್ರಮಾಣ ಹೇಗೆ ಕೂರಿಗೆಯಲ್ಲಿ ನಿಯಂತ್ರಿಸಬೇಕು, ಯಾವ ಯಾವ ಬೆಳೆಗಳಿಗೆ ಸುಧಾರಿತ ಕೂರಿಗೆಗಳನ್ನ ಬಳಸಬೇಕು ಸ್ವಲ್ಪ ಮಾಹಿತಿ ನೀಡ್ತೀರಾ? ಸಾಮಾನ್ಯವಾಗಿ ಈ ಒಂದು ಸುಧಾರಿತ ಕೂರಿಗೆಯಲ್ಲಿ ಬೀಜ ಬಿತ್ತನೆ ಮಾಡಲಿಕ್ಕೆ ಒಂದು ಪೆಟ್ಟಿಗೆಯನ್ನ ಬೇರೆ ಮಾಡಿರ್ತಾರೆ, ಅದೇ ರೀತಿ ಗೊಬ್ಬರ ಬಿತ್ತನೆ ಮಾಡತಕ್ಕಂತ ಒಂದು ಪೆಟ್ಟಿಗೆಯನ್ನು ಕೂಡ ಬೇರೆ ಬೇರೆ ಮಾಡಿರ್ತಾರೆ. ಅಂದ್ರೆ ಬೀಜ ಬಿತ್ತಕ್ಕಂತ ಒಂದು ನಾವು ಬೀಜಗಳನ್ನ ಬೀಜದ ಪೆಟ್ಟಿಗೆಯಲ್ಲಿ ಹಾಕಬೇಕು, ಅದೇ ರೀತಿ ಗೊಬ್ಬರವನ್ನು ಬಿತ್ತಕ್ಕಂತ ಒಂದು ಏನು ವ್ಯವಸ್ಥೆ ಮಾಡಿದ್ದಾರೆ ಆ ಪೆಟ್ಟಿಗೆಯಲ್ಲಿ, ಆ ಒಂದು ಪೆಟ್ಟಿಗೆಯಲ್ಲಿ ನಾವು ಗೊಬ್ಬರವನ್ನು ಹಾಕಬೇಕು. ಆ ಒಂದು ಎರಡೂ ಕೆಲಸಗಳನ್ನ ಅಂದ್ರೆ ಬೀಜ ಬಿತ್ತನೆ ಮತ್ತು ಗೊಬ್ಬರ ಬಿತ್ತನೆ ಎರಡೂ ಕೆಲಸವನ್ನು ಏಕಕಾಲಕ್ಕೆ ನಾವು ಮಾಡಬಹುದು ಅಂತ ಕಂಡು ಬಂದಿದೆ. ಇದು ಕೂಡ ಆಟೋಮೆಟಿಕ್ ಆಗಿ ಅಂದ್ರೆ ಸಾಮಾನ್ಯವಾಗಿ ಈ ಎತ್ತುಗಳ ಕೂರಿಗೆಯನ್ನು ನಾವು ಉಪಯೋಗಿಸಿದಾಗ ಅವನ್ನ ಎತ್ತುಗಳು ಏನು ಚಾಲಕನು ಅವನು ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಬೀಜಗಳು ಸ್ವನಿಯಂತ್ರಿತವಾಗಿ ಕೆಳಗಡೆ ಬೀಳ್ತವೆ, ಅದರ ಜೊತೆಗೇನೆ ಗೊಬ್ಬರನು ಕೂಡ ಬೀಳ್ತದೆ. ಸಾಮಾನ್ಯವಾಗಿ ಏನಾಗ್ತದೆ, ಈ ಗೊಬ್ಬರ ಜೊತೆಗೆ ಅಥವಾ ಬೀಜ ಜೊತೆಗೆ ಬೀಳೋದ್ರಿಂದ ಆಗ ಒಂದು ಬೀಜದ ಮೊಳಕೆ ಬರತಕ್ಕಂತ ಒಂದು ಪ್ರಮಾಣ ಬೇಗನೆ ನಿರ್ಧಾರ ಆಗ್ತದೆ. ಸಸ್ಯಗಳಿಗೆ ಬೇಕಾಗಿರ್ತಕ್ಕಂತ ಈ ಪೋಷಕಾಂಶಗಳನ್ನು ಕೂಡ ನಾವು ಸುಲಭವಾಗಿ ಪಡೆಯಬಹುದಂತ ಕಂಡು ಬಂದಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಸುಧಾರಿತ ಕೂರಿಗೆಗಳನ್ನು ಬಳಸಿದ್ರೆ ಹೆಚ್ಚಿನ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮೊಳಕೆ ಒಡೆಯತಕ್ಕಂತ ಸಂದರ್ಭದಲ್ಲಿ ಏನಾಗ್ತದೆ, ಸಸ್ಯಗಳಿಗೆ ಬೇಕಾಗಿರ್ತಕ್ಕಂತ ಒಂದು ಪೋಷಕಾಂಶಗಳು ಬೇಕಾಗ್ತವೆ. ಆ ಒಂದು ಪೋಷಕಾಂಶಗಳ ಒಂದು ಕೊರತೆಯ ನಿವಾರಣೆಯನ್ನು ಈ ನಮ್ಮ ಗೊಬ್ಬರವನ್ನು ನಾವು ಕೊಟ್ಟಾಗ ಸುಲಭವಾಗಿ ನಾವು ಏಕಕಾಲಕ್ಕೆ ಎರಡು ಕೆಲಸಗಳನ್ನು ಮಾಡಲಿಕ್ಕೆ ಸುಧಾರಿತ ಕೂರಿಗೆಯಲ್ಲಿ ಕಂಡು ಬರುತ್ತೆ. ಹೌದಲ್ಲ, ಅಂದ್ರೆ ಈಗ ಬಿತ್ತನೆ ಸಮಯದೊಳಗ ನಮ್ಮ ರೈತರು ಈ ಹೊಲ ಗದ್ದೆಯನ್ನ ಎಲ್ಲಾ ರೀತಿಲಿ ತಯಾರು ಮಾಡಿಕೊಂಡು ಬಿಟ್ಟಿರ್ತಾರ ಅವರು. ಆದ್ರೆ ಹೆಚ್ಚಾಗಿ ಈ ಕಳೆ ಕಸ ಅಥವಾ ಭೂಮಿಯೊಳಗ ಎರಡು ಮೂರು ವರ್ಷಗಳಿಂದ ಬೆಳೆ ಬೆಳೆಯದಂತಹ ಕೃಷಿ ಭೂಮಿ ಇದ್ರ ಅಂತ ಅವರು ಎಂತ ಕೂರಿಗೆಯನ್ನ ಬಳಸಬೇಕಂತೀರಿ? ಕೃಷಿ ಭೂಮಿಯಲ್ಲಿ ಕಳೆ ಕಸ ಇರೋದು ಸಾಮಾನ್ಯ. ಅದೇ ರೀತಿ ಎರಡು ಮೂರು ವರ್ಷಗಳಿಂದ ನಾವು ಬೆಳೆ ಕೂಡ ಬೆಳೆದಿರೋದಿಲ್ಲ, ಅಂತಹ ಒಂದು ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಚಾಲಿತ ರೋಟೋವೇಟರ್ ಕೂರಿಗೆ ಅಂತಕ್ಕಂತ ಒಂದು ಉಪಕರಣವನ್ನ ನಾವು ಉಪಯೋಗಿಸಬೇಕಾಗ್ತದೆ. ಯಾಕಂತಂದ್ರೆ ಈ ರೋಟೋವೇಟರ್ ಏನಿದೆ ಪ್ರಮುಖವಾಗಿ ಮಣ್ಣು ಹದಗೊಳಿಸ್ತದೆ. ಅದೇ ರೀತಿ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆ ನಾವು ಒಂದು ಬೇರೆ ಒಂದು ಉಪಕರಣ ಏನಿರ್ತದೆ ಅದು ಕೂಡ ಬಿತ್ತನೆಯ ಸಂದರ್ಭದಲ್ಲಿ ಕೆಲಸ ಮಾಡ್ತದೆ. ಆದ್ರೆ ಮಣ್ಣು ಹದಗೊಳಿಸೋದು ಮತ್ತು ಬಿತ್ತನೆ ಮಾಡತಕ್ಕಂತ ಕೆಲಸವನ್ನ ಏಕರೂಪವಾಗಿ ಈ ಟ್ರ್ಯಾಕ್ಟರ್ ಚಾಲಿತ ರೋಟೋವೇಟರ್ ಕೂರಿಗೆಯಲ್ಲಿ ನಾವು ಬಳಸಬಹುದು. ಈ ರೋಟೋವೇಟರ್ ಏನ್ ಮಾಡ್ತದೆ, ಮೊದಲು ತನ್ನ ಬ್ಲೇಡ್ಗಳು ಏನಿರ್ತವೆ ಈ ಮಷಿನ್ ನಲ್ಲಿ ಆ ಮಣ್ಣನ್ನ ಹದಗೊಳಿಸ್ತದ. ಆ ಒಂದು ಸಂದರ್ಭದಾಗ ಏನಾಗ್ತದ, ಭೂಮಿಲಿ ಇರ್ತಕ್ಕಂತ ಏನಾದ್ರೂ ಕಳೆ ಕಸ ಇತ್ತಂದ್ರೆ ಅದು ಭೂಮಿಯ ಜೊತೆಗೇನೆ ಮಿಕ್ಸ್ ಆಗ್ಬಿಡ್ತದೆ, ಬೆರೆತು ಹೋಗ್ಬಿಡ್ತದೆ. ಈ ರೋಟೋವೇಟರ್ ಮಾಡತಕ್ಕಂತ ಒಂದು ಉಪಕರಣ ಮಾಡಿದ ನಂತರ ಅದರ ಹಿಂದ್ಗಡೆನೆ ನಾವು ಕೂರಿಗೆಯನ್ನು ಕೂಡ ಕೂಡಿಸಿದ್ದಾರೆ. ಅಂದ್ರೆ ಅದೇ ಒಂದು ಟ್ರ್ಯಾಕ್ಟರ್ ಚಾಲಿತ ಉಪಕರಣದಲ್ಲಿ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಮಣ್ಣು ಹದಗೊಂಡ ತದನಂತರ ಏನಾಗ್ತದೆ ಅಂತಂದ್ರೆ ಈ ಅದರಲ್ಲಿ ಕೂಡಿಸಿರ್ತಕ್ಕಂತ ಒಂದು ಕೂರಿಗೆಯ ಒಂದು ಉಪಕರಣ ಅದು ಬೀಜ ಬಿತ್ತನೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ. ಈ ಒಂದು ಟ್ರ್ಯಾಕ್ಟರ್ ಚಾಲಿತ ರೋಟೋವೇಟರ್ ಕೂರಿಗೆಯನ್ನ ನಾವು ಹೊಲದಲ್ಲಿ ಉಪಯೋಗಿಸಿದಾಗ ಸುಮಾರಾಗಿ 4.5-5 ಲೀಟರ್ ಪ್ರತಿ ಗಂಟೆಗೆ ಡೀಸೆಲ್ ಖರ್ಚಾಗ್ತದೆ. ಅದೇ ರೀತಿ ಈ ಉಪಕರಣದ ಬೆಲೆ ಸುಮಾರಾಗಿ 95,000 ರೂಪಾಯಿಗಳು ಕೂಡ ಇದೆ. ಕಸ ಕಳೆ ಇದ್ದಲ್ಲಿ ಮಾತ್ರ ಈ ಉಪಕರಣವನ್ನ ಉಪಯೋಗಿಸಬೇಕು, ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಉಪಕರಣಗಳನ್ನ ಉಪಯೋಗಿಸಬೇಕಂತ ತಿಳಿಸ್ತಾ ಇದೆ. ತಾವು ಇದುವರೆಗೂ ಎತ್ತುಗಳ ಚಾಲಿತ ಹಾಗೂ ಟ್ರ್ಯಾಕ್ಟರ್ ಚಾಲಿತ ಕೃಷಿ ಉಪಕರಣಗಳ ಬಗ್ಗೆ ಬಿತ್ತನೆ ಕೂರಿಗೆಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ಅದೇ ರೀತಿ ಇತ್ತೀಚೆಗೆ ನಮ್ಮ ಭಾಗದ ರೈತರು ಹೆಚ್ಚಾಗಿ ಭತ್ತವನ್ನು ಬೆಳೀತಿದ್ದಾರೆ, ಭತ್ತ ನಾಟಿ ಮಾಡುವ ಯಂತ್ರಗಳು ಹಾಗೂ ಉಪಕರಣಗಳು ಏನಾದರೂ ಇವೆಯೇನಾ, ಇದ್ರೆ ಯಾವ ರೀತಿ ಬಳಸಬೇಕು? ತುಂಗಭದ್ರಾ ಹಾಗೂ ಕೃಷ್ಣಾ ನದಿಗಳ ಈ ಕಣಿವೆ ರೈತರು ಅಂದ್ರೆ ಹೆಚ್ಚಾಗಿ ಗುಲ್ಬರ್ಗಾ, ರಾಯಚೂರು ಮತ್ತೆ ಅದೇ ರೀತಿ ರಾಯಚೂರಿನ ವಿವಿಧ ತಾಲೂಕುಗಳಲ್ಲಿ ಈ ಮುಂಗಾರಿನಲ್ಲಿ ಹೆಚ್ಚಾಗಿ ಏನಂತಂದ್ರೆ ಭತ್ತವನ್ನ ಬೆಳೀತಾ ಇದ್ದಾರೆ. ಸಾಮಾನ್ಯವಾಗಿ ಭತ್ತದ ಸಸಿಗಳನ್ನು ನಾಟಿ ಮಾಡಿ ನೀರಾವರಿ ಪ್ರದೇಶಗಳಲ್ಲಿ ಇದನ್ನ ಬೆಳೀಲಿಕ್ಕೆ ಇಚ್ಛೆ ಪಡ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾಟಿ ಮಾಡಿರ್ತಕ್ಕಂತ ಏನು ಸಸಿ ಇದೆ ಅದನ್ನ ಸದ್ಯದ ರೀತಿಯಲ್ಲಿ ಕೃಷಿ ಕಾರ್ಮಿಕರನ್ನು ಉಪಯೋಗಿಸಿ ನಾಟಿ ಮಾಡತಕ್ಕಂತ ಒಂದು ಕೆಲಸವನ್ನು ಕಂಡು ಬರ್ತಾ ಇದೆ. ಆದರೆ ಇತ್ತೀಚಿನ ಒಂದು ಪ್ರಾಯೋಗಿಕವಾಗಿ ಹಂತಗಳಲ್ಲಿ ಈ ಭತ್ತದ ಬೆಳೆಗೆ ನಾಟಿ ಮಾಡತಕ್ಕಂತ ಒಂದು ಡ್ರಮ್ ಸೀಡರ್ ಅಂತ ಒಂದು ಉಪಕರಣ ಇದೆ. ಅದೇ ರೀತಿ ಭತ್ತ ಸಸಿ ನಾಟಿ ಮಾಡತಕ್ಕಂತ ಒಂದು ಯಂತ್ರ ಕೂಡ ಇತ್ತೀಚೆಗೆ ಬಿಡುಗಡೆ ಲಭ್ಯವಾಗಿದೆ. ಈ ಎರಡೂ ಉಪಕರಣಗಳು ಕೂಡ ಪ್ರಾಯೋಗಿಕ ಹಂತದಲ್ಲಿದ್ದಾವೆ. ಅಂದ್ರೆ ನಾವು ಇನ್ನೂ ಅದರ ಮೇಲೆ ಹೆಚ್ಚಿನ ಒಂದು ಗಾಂಭೀರ್ಯತೆಯನ್ನ ಪಡೆದು ಅವು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತವೆ, ಯಾವ ರೀತಿ ಉಪಯೋಗ ಮಾಡಬಹುದು ಅಂತಕ್ಕಂತ ಒಂದು ಉಪಯೋಗತೆಯನ್ನು ಈ ಕೃಷಿ ವಿಶ್ವವಿದ್ಯಾಲಯದವರು ಕೈಗೊಳ್ತಾ ಇದ್ದಾರೆ. ಪ್ರಮುಖವಾಗಿ ಏನಾಗ್ತದಂದ್ರೆ ಈ ಡ್ರಮ್ ಸೀಡರ್ ಅಂತಕ್ಕಂತ ಏನು ಉಪಕರಣ, ಇದು ಕೈಚಾಲಿತವಾಗಿರ್ತದೆ. ಅಂದ್ರೆ ನಾವು ಭತ್ತದ ಗದ್ದೆಯನ್ನ ಮೊದಲೇ ತಯಾರು ಮಾಡಿಬಿಟ್ಟು ಆ ಒಂದು ತಯಾರು ಮಾಡಿದಂತ ಒಂದು ಹೊಲಗದ್ದೆಯಲ್ಲಿ ಡ್ರಮ್ ಸೀಡರ್ ಅಂತಕ್ಕಂತ ಒಂದು ಉಪಕರಣದಲ್ಲಿ ಈ ಮೊಳಕೆ ಬಂದಿರತಕ್ಕಂತ ಭತ್ತದ ಬೀಜಗಳನ್ನ ಮೊದಲೇ ನಾವು ಹಾಕಬೇಕು. ಈ ಒಂದು ಉಪಕರಣದಲ್ಲಿ ಸುಮಾರಾಗಿ 4 ತಿರುಗುವ ಡ್ರಮ್ಗಳು ಇರ್ತವೆ. ಈ ತಿರುಗತಕ್ಕಂತ ಒಂದು ಡ್ರಮ್ಗಳಲ್ಲಿ ಅವುಗಳನ್ನ ಕೊಳವೆಗೆ ಜೋಡಿಸಲಾಗಿದೆ. ಅಂದ್ರೆ ನಾವು ಭತ್ತದ ಬೀಜ ನಾವು ಏನು ಡ್ರಮ್ ನಲ್ಲಿ ಹಾಕಿರ್ತೀವಿ, ಅದು ಏನಂತಂದ್ರೆ ಡ್ರಮ್ ನ ಕೆಳಗಡೆ ಈ ಉಪಕರಣದಲ್ಲಿ ಏನಾಗಿರ್ತದೆ, ರಂಧ್ರಗಳನ್ನು ಮಾಡಿರ್ತಾರೆ. ಆ ಒಂದು ರಂಧ್ರದ ಮೂಲಕ ಈ ಒಂದು ಮೊಳಕೆ ಬಂದಿರತಕ್ಕಂತ ಭತ್ತ ನೇರವಾಗಿ ಈ ಒಂದು ಗದ್ದೆಯಲ್ಲಿ ಬೀಳ್ತದೆ. ಈ ಒಂದು ಉಪಕರಣವನ್ನು ನಾವು ಬಳಸಿದಾಗ ಸುಮಾರಾಗಿ 8 ಸಾಲುಗಳನ್ನು ಪಡಿಬಹುದು. ಪ್ರತಿದಿನ ಸುಮಾರಾಗಿ 1.5-2 ಎಕರೆ ಬಿತ್ತನೆ ಸಾಧ್ಯ. ಈ ಒಂದು ಸಾಮಾನ್ಯವಾಗಿ ಭತ್ತದ ಸಾಲಿನಿಂದ ಸಾಲಿಗೆ ನಾವು 20 ಸೆಂಟಿಮೀಟರ್ ಅಂತರದಲ್ಲಿ ಪಡೆಯಬಹುದು. ಈ ಉಪಕರಣದ ಬೆಲೆ ಅಂದಾಜು ಬೆಲೆ ಸುಮಾರಾಗಿ 2,000-3,000 ಇದ್ದು ಇದು ಕೂಡ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಅದೇ ರೀತಿ ನಾಟಿ ಮಾಡತಕ್ಕಂತ ಒಂದು ಯಂತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪವರ್ ಟಿಲ್ಲರ್ ಚಾಲಿತ ಅಥವಾ ಸೆಲ್ಫ್ ಆಪರೇಟೆಡ್ ಅಂತ ಹೇಳಿ ನಾವೇನು ಹೇಳ್ತೀವಿ ಅಂದ್ರೆ ಒಂದು ಪೆಟ್ರೋಲ್ ಇಂಜಿನ್ ಅಥವಾ ಡೀಸೆಲ್ ಇಂಜಿನ್ ಕೂಡಿಸಿ ನಾವು ಆ ಒಂದು ಯಂತ್ರವನ್ನು ಉಪಯೋಗ ಮಾಡಬಹುದು. ಈ ಯಂತ್ರದಲ್ಲಿ ಸುಮಾರಾಗಿ ನಾವು 20-25 ದಿನಗಳ ಈ ಭತ್ತದ ಸಸಿಗಳನ್ನು ಉಪಯೋಗ ಮಾಡಿ ನಾಟಿ ಮಾಡಬೇಕಾಗ್ತದೆ. ಆ ಭತ್ತದ ಸಸಿಗಳನ್ನು ನಾವು ಯಾವ ರೀತಿ ಬೆಳೆಸಬೇಕಂತಂದ್ರೆ, ಮೊದಲನೇದಾಗಿ ಭತ್ತದ ಬೀಜಗಳನ್ನು ಸಾಧಾರಣವಾಗಿ ಪ್ಲಾಸ್ಟಿಕ್ ಚಾಪೆ ಮೇಲೆ ಬಳಸಬೇಕಾಗ್ತದೆ. ಆ ಒಂದು ಮೊಳಕೆ ಬಂದಿರತಕ್ಕಂತ ಒಂದು ಭತ್ತದ ಸಸಿಗಳೇನಿರ್ತವೆ ಸುಮಾರಾಗಿ 15-20 ದಿವಸ, ಬಹಳಷ್ಟು ಮಟ್ಟಿಗೆ ಅಂದ್ರೆ 25 ದಿವಸ ಆದ ನಂತರ ಆ ಒಂದು ಸಸಿಗಳು ಏನು ಬರ್ತವೆ ಆ ಒಂದು ಸಸಿಗಳನ್ನ ನಾವು ಆ ನಾಟಿ ಯಂತ್ರದಲ್ಲಿ ಇಡಬೇಕಾಗ್ತದೆ. ಆ ಭತ್ತದ ಗದ್ದೆಯಲ್ಲಿ ತಯಾರು ಮಾಡಿರ್ತಕ್ಕಂತ ಒಂದು ಗದ್ದೆಯಲ್ಲಿ ಈ ಯಂತ್ರವನ್ನು ನಡೆಸಿದಾಗ ಆ ಯಂತ್ರದ ಮೂಲಕ ಏನಾಗ್ತದೆ ಅಂತಂದ್ರೆ ಈ ನಾಟಿ ಮಾಡತಕ್ಕಂತ ಭತ್ತದ ಸಸಿಗಳು ಆ ಗದ್ದೆಯಲ್ಲಿ ನಾಟ್ತವೆ. ಇದು ಕೂಡ ಕಂಪನಿ ಕಡೆಯಿಂದ ಸಾಕಷ್ಟು ಪ್ರಚಾರ ಪಡಿತಾ ಇದೆ, ಆದರೂ ಕೂಡ ಇದು ಇನ್ನು ಪ್ರಾಯೋಗಿಕ ಹಂತದಲ್ಲಿ ಇದೆ. ಈ ಭತ್ತ ನಾಟಿ ಮಾಡತಕ್ಕಂತ ಏನು ಯಂತ್ರ ಏನು ಹೇಳಿದ್ವಿ, ಈ ಯಂತ್ರದ ಬೆಲೆ ಸುಮಾರಾಗಿ 1,00,000 ರೂಪಾಯಿ ಇದೆ. ಆದ್ರೆ ರೈತರ ಸಮೂಹಕ್ಕೆ ಈ ಒಂದು ಹೆಚ್ಚಿನ ಭಾರ ಅನ್ಸೋದ್ರಿಂದ ಇದು ಕೂಡ ಪ್ರಾಯೋಗಿಕ ಹಂತದಲ್ಲೇ ಇದೆ. ಈ ಕೃಷಿ ವಿಶ್ವವಿದ್ಯಾಲಯ ಕೂಡ ಈ ಒಂದು ಎಷ್ಟು ಮಟ್ಟಿಗೆ ನಾವು ಈ ಯಂತ್ರವನ್ನು ಉಪಯೋಗ ಮಾಡಬೇಕಂತ ಹೇಳಿ ಪ್ರಯತ್ನಗಳು ಕೂಡ ನಡೀತಾ ಇದೆ. ಇದುವರೆಗೆ ತಜ್ಞವಾಣಿಯಲ್ಲಿ ಬಿತ್ತನೆ ಹಾಗೂ ನಾಟಿ ಮಾಡುವ ಯಂತ್ರೋಪಕರಣಗಳ ಕುರಿತು ಡಾ ಕೆವಿ ಪ್ರಕಾಶ್ ಅವರೊಡನೆ ಸಂದರ್ಶನ ಮೂಡಿಬಂತು. ಈಗ ಕೇಳಿ ನದಿ ಸಿನ್ನೂರಿನ ಹಣಮಂತರಾವ್ ಜಮಾದಾರ್ ಮತ್ತು ಸಂಗಡಿಗರಿಂದ ಒಂದು ಗೀಗೆ ಪದ. ಪತಿಯ ಸೇವ ಮಾಡಿ ದುಡಿದ ಪತಿವರ್ತ ಬಾಯಿ ಭಾರತೀಯ ಸೋಳನೆ ಕೊರತೆಯಿಲ್ಲ ಸುರುತಿ ರೂಪಾಯಿ ಗಜಿನ ಸಮಾನ ತ್ರಿಮೂರ್ತಿಯ ಕೂಸ್ಮಾಡಾಡ್ಸಲ ಕೂಸ್ಗೋಳ ತಾಯಿ ನೋಡಿ ತದ್ದಿಸ್ಬೋದು ದೇವತ್ರ ಅಲ್ಲ ಮಾಡಿದ್ರಾಯ ತಾಯಿ ಗಂಡನ ಹರತ ಅನ್ಯ ದೇವರ ಇಲ್ಲದ ತಿಳದಾಳ ಗಂಡನ ಗುರು ಅಂದು ಗಂಡನ ಪಾದ ನಿತ್ಯ ತೊಳದಾಳ ಗಂಡನ ತೀರ್ಥ ಕೊಡುಗು ಏಸೋ ದಿನ ಕಾಲ ಕಳೆದ ಗಂಡನಿಂದ ಸಂಭ್ರಮಾಯಿತು ಕಂಡಳಪ್ಪ ಸಾವಿಜಮು ಗಂಡನ ಆಧಾರದಿಂದ ಹಸಿರ ಝಂಡ ಹಚ್ಚಿ ಬೆಳೆದಾಳ ಕಂಡು ಕರ್ಮದ ಮಟ್ಟಿ ಪಾಪ ಪಾದ ಇಟ್ಟು ತುಳಿದಾಳ ಅನಿಸಾತ್ರಿ ಋಷಿ ತಮ್ಮ ಆಶ್ರಮದಾಗ ಇರ್ತೀರಪ್ಪ ಈಶ್ವರ ಭಾವದ ಮೆಚ್ಚಿ ಸಮಿನರ್ಹಂತ ಪುಣ್ಯ ಗಳಿಸಾಳ ಸಾರ್ವಭೌಮದಾಗ ತನ್ನ ಕೀರ್ತಿ ಸಾರ್ಯಾಳ ಪತಿ ಪಾದ ತೊಳೆದು ಪಾದ ಭಸ್ಮ ಮೈಗೆ ಗಳಿಸಾಳ ಅನಿಸ ಮಗಳು ಅನಿಲಯ್ಯ ಹರಣದಾಗ ತಪಕೊಂತೀಳು ಅರಣಕ ಬೆಂಕಿ ಹಚ್ಚಿದ ಮಹಾತ್ಮ ತೋರ್ಸ ಗಂಡನ ತೀರ್ಥ ಚಲ್ಲಿ ಮಗಳಿ ಗುಡಿಸಿ ಅಗ್ನಿ ಆರ್ಷ ಗಂಡನ ತೀರ್ಥ ಚಲ್ಲಿ ಮಗಳಿ ಗುಡಿಸಿ ಅಗ್ನಿ ಆರ್ಷ ಸಂಗಮ ಸ್ವರ್ಗ ಪಾದ ಚನ ಸ್ವರ್ಗ ಪಾದ ಚನ ಶಿವ ಬ್ರಹ್ಮ ವಿಷ್ಣು ನ ದರ್ಶನ ಗಾನ ಮಾಡಿ ರಸಿಕ ಗಾನ ಮಾಡಿ ರಸಿಕ ಗಂಧರ್ವ ಗಣ್ಯಕರ ವಸಿಕ ಆದಿಶಕ್ತಿ ಪಾರ್ವತಿಯ ಬ್ರಹ್ಮಣ ಸತಿಯ ಸರಸ್ವತಿಯ ಲಕ್ಷ್ಮಿ ತಗದಾಳು ಇತ್ತಿ ಮೂರು ಮಲ್ದಿ ಬಿತ್ತರಾಗಿ ಹಾದ್ರಸವ ಮುರುಗ ನನಗ ಮಾತಾಡ್ತಾಳ ಸರಸ್ವತಿಯ ಲಕ್ಷ್ಮಿ ಕರೆದ ಮಾತ ಕೇಳ ಪಾರ್ವತಿಯ ಒಂದು ಮನಸ್ಸು ಮೂಗರ್ದ ಮರ್ತಲಗದ ಪತಿವರತ ಅರಿಸೈ ಹಳ ಅಂತ ಸತ್ತಲಗದ ಬಂದು ನಿಂತು ಕೂಗಿದ ಕೇಳಿ ಹತ್ತಿದವರಿಯ ಹೃದಯದಾಗ ಬಿಡಬಾರದ ಬಿರದ ಸಪ್ತವಾಣಿ ಸರಸ್ವತಿಯ ಹಣಿಯಿಟ್ಟು ಪಾರ್ವತಿ ಗಾಂಧಳು ಜಾನಿ ಕೆಳಗಳಿಗೆ ಸ್ವರ್ಗ ಮಂಚಕ ಬರಗೊಡಬಾರದ ಪ್ರಿಯ ವೇಣಿ ಭಾಗನು ಮಾರಾಣಿ ಮಾತ ಬಿಡಬಾರದ ಕೇಳಿ ಬಾಣ ಬಡದಂಗಾಗಿ ತವ್ವ ಆಸ ಇಡಬಾರದ ಆಣಿ ಇಟ್ಟು ಒಬ್ಬರಿಗೊಬ್ಬರು ಮುಡಿದರಪ್ಪ ಮೂರು ಮಂದಿ ಮಂದಿರದಾಗ ಮನಕೊಂಡಾರ ಮಾರಿ ತೋರ್ಸಲಾರ ಜುಗತಿ ಮನಕೊಂಡಾರ ಪತಿಯ ದೇರ ಮುಖ ನೋಡ ನದಿ ಸಿನ್ನೂರಿನ ಹಣಮಂತರಾವ್ ಜಮಾದಾರ್ ಮತ್ತು ಸಂಗಡಿಗರಿಂದ ಗೀಗಿ ಪದ ಕೇಳಿದಿರಿ. ಈಗ ಸಮಯ 7:15. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು. ಪ್ರಾಯೋಜಕರು ನಬಾರ್ಡ್ ಬೆಂಗಳೂರು. ಆಕಾಶವಾಣಿ

ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು 10%, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 25% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕೆಲವು ಕಡೆ ಕಾಣಿಸಿಕೊಳ್ಳಬಹುದು. ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಮೋಡ ಮತ್ತು ಬಿಸಿಲುಗಳ ಕಣ್ಣಾಮುಚ್ಚಾಲೆಯನ್ನ ನಾವು ನೋಡಬಹುದು. ಈ ವಿಚಾರ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ನಮ್ಮ ನಾಳಿನ ಕೃಷಿರಂಗದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಮಣ್ಣಿನ ಮಗ. ಇದರಲ್ಲಿ ಕೃಷಿಯಲ್ಲಿನ ಅನುಭವ ಕುರಿತು ಸೇಡಂ ತಾಲೂಕಿನ ಕಡಚಲ ಲೋಕನಾಯಕ್ ತಂಡದ ಹಸ್ನಾನಾಯಕ್ ರಾಠೋಡ್